ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಸೂಕ್ತವಾದ ಸಲಹೆಗಳ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಸಾಮಾಜಿಕ ಮತ್ತು ಉಪವಿಜ್ಞಾನಗಳ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಅಮರೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿರಿ. ಬಳಿಕ ಪೇಟೆಧಾರಣೆ, ಹವಾಮಾನ ವರದಿ ಮತ್ತು ರೈತರಿಗೆ ಸಲಹೆ ಪ್ರಸಾರವಾಗುವುದು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. LICಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LICಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಇದೀಗ ಸಿರಿಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಸೂಕ್ತವಾದ ಸಲಹೆಗಳ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಸಾಮಾಜಿಕ ಮತ್ತು ಉಪವಿಜ್ಞಾನಗಳ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಅಮರೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರ್ ಫಾರಂ ತೋಟಗಾರಿಕಾ ಮಹಾವಿದ್ಯಾಲಯದ ಸಾಮಾಜಿಕ ಮತ್ತು ಉಪವಿಜ್ಞಾನಗಳ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಕೆ ಅಮರೇಶ್ ಕುಮಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಸಿರಿಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಸೂಕ್ತವಾದ ಸಲಹೆಗಳ ಬಗ್ಗೆ ನಮ್ಮ ರೈತ ಬಂಧುಗಳಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇತ್ತೀಚೆಗೆ ಈ ಸಿರಿಧಾನ್ಯಗಳ ಒಂದು ಔಷಧಿ ಗುಣಗಳು ಚೆನ್ನಾಗಿರೋದ್ರಿಂದ ಹೆಚ್ಚಿಗೆ ಬಳಸೋ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತೈತೆ. ಇಂಥ ಸಂದರ್ಭದಲ್ಲಿ ನಾವು ರೈತರು ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕಾಗುತ್ತೆ. ಸಿರಿಧಾನ್ಯಗಳ ಬಗ್ಗೆ ನಮ್ಮ ರೈತರಿಗೆ ಪರಿಚಯ ಮಾಡಿಕೊಡಿ ಸರ್ ಮೊದಲಿಗೆ. ಈ ದಿನ ನಾನು ನಮ್ಮ ಚಿತ್ರದುರ್ಗ ಜಿಲ್ಲೆಯ ರೈತರಿಗೆ ಕಿರುಧಾನ್ಯಗಳ ಮಹತ್ವ ಮತ್ತು ಇತ್ತೀಚಿನ ದಿನಗಳಲ್ಲಿ ಕಿರುಧಾನ್ಯಗಳನ್ನು ಬಳಕೆ ಹೆಚ್ಚಾಗ್ತಿರುವಂಥ ಹಿನ್ನೆಲೆ ಹಾಗೂ ಈ ಧಾನ್ಯಗಳನ್ನು ಬೆಳ್ಕೊಳ್ಳೋದಕ್ಕೆ ತುಂಬ ಕಡಿಮೆ ಪ್ರೋತ್ಸಾಹ ಸಿಗ್ತಾ ಇರೋದು, ಜೊತೆಗೆ ರೈತರಿಗೆ ಈ ಬೆಳೆಗಳನ್ನು ಬೆಳ್ಕೊಳ್ಳೋದ್ರಿಂದ ಆಗುವಂಥ ಉಪಯೋಗಗಳ ಬಗ್ಗೆ ನಾನು ಸ್ವಲ್ಪ ವಿಷಯವನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ತಾವು ಹೇಳಿದ್ರಿ, ಈ ಸಿರಿಧಾನ್ಯಗಳು ಅಥವಾ ಕಿರುಧಾನ್ಯಗಳು ಅಂತ ನಾವು ಏನು ಕರಿತೇವೆ, ಈ ಧಾನ್ಯಗಳು ಚಿತ್ರದುರ್ಗ ಜಿಲ್ಲೆಗೆ ತುಂಬ ಸೂಕ್ತವಾಗಿ ಮತ್ತು ತುಂಬ ಉತ್ತಮವಾಗಿ ಉತ್ಕೃಷ್ಟ ಮಟ್ಟದಲ್ಲಿ ಬೆಳೆಯುವಂಥ ಬೆಳೆಗಳಾಗಿವೆ. ಇದರ ಹಿನ್ನೆಲೆ ಮತ್ತು ಪರಿಚಯವನ್ನು ಹೇಳಬೇಕಾದರೆ, ಈ ಸಿರಿಧಾನ್ಯಗಳು ಅತಿ ಪ್ರಾಚೀನವಾದಂಥ ನಮ್ಮ ದೇಶದ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುವಂಥ ದೇಶ ಆಗಿದ್ದು, ನಮ್ಮ ಪರಂಪರೆಯಲ್ಲಿ ಆಹಾರಕ್ಕಾಗಿ ಹಿಂದಿನ ಕಾಲದಲ್ಲಿ ಅಂದರೆ ಪ್ರಾಚೀನ ಕಾಲದಿಂದಲೂ ಸಹ ಈ ಡ್ರೈಲ್ಯಾಂಡ್ ಫಾರ್ಮಿಂಗ್ ಅಥವಾ ಖುಷ್ಕಿ ಬೇಸಾಯವನ್ನು ನಮ್ಮ ಪೂರ್ವಜರು ಅವಲಂಬಿಸಿಕೊಂಡು ಬಂದಿದ್ರು. ಅದರಲ್ಲೂ ಮುಖ್ಯವಾಗಿ ಈ ಖುಷ್ಕಿ ಬೇಸಾಯದಲ್ಲಿ ಪ್ರಮುಖವಾಗಿ ಕಂಡು ಬಂದಂಥ ಪ್ರಪ್ರಥಮ ಬೆಳೆಗಳು ಅಂದರೆ ಈ ತೃಣಧಾನ್ಯಗಳು. ಸೊ ಹಾಗಾಗಿ ಕ್ರಿಸ್ತಪೂರ್ವ 1500 ವರ್ಷಗಳ ಹಿಂದೆಯೇ ನಮ್ಮ ಪೂರ್ವಜರು ಈ ಸಿರಿಧಾನ್ಯಗಳನ್ನು ಅಥವಾ ಕಿರಿಧಾನ್ಯಗಳು ಅಂತ ಹೇಳ್ತೇವೆ ಇವುಗಳನ್ನು ನಮ್ಮ ಜಗತ್ತಿಗೆ ಪರಿಚಯಿಸಿ ಮತ್ತು ಈ ಎಲ್ಲ 6 ಕಿರುಧಾನ್ಯಗಳು ಏನಿದ್ದಾವೆ ಇವುಗಳನ್ನು ನಮ್ಮ ಪೂರ್ವಜರು ಬೆಳ್ಕೊಂಡು ಬರ್ತಾ ಇದ್ರು. ಅವುಗಳಲ್ಲೂ ಮುಖ್ಯವಾಗಿ ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಸ್ತುತ ಬೆಳೀತಿರುವಂಥ ಬೆಳೆ ಆಗಿರಬಹುದು, ಅವುಗಳಲ್ಲಿ ಮುಖ್ಯವಾಗಿ ನವಣೆ, ಹಾರಕ, ಸಾಮೆ, ಕೊರಲೆ, ರಾಗಿ, ಜೋಳ, ಸಜ್ಜೆ, ಬರಗು, ಈ ಎಲ್ಲ ಕಿರುಧಾನ್ಯಗಳನ್ನು ನಮ್ಮ ಪೂರ್ವಜರು ಪಾರಂಪರಿಕವಾಗಿ ಬೆಳಕೊಂಡು ಬಂದಿದ್ದಾರೆ. ಇವುಗಳಿಗೆ ಪ್ರತಿಯೊಂದು ಸಿರಿಧಾನ್ಯಗಳಿಗೂ ಸಹ ಅದರದೇ ಆದಂಥ ಹಿನ್ನೆಲೆ ಉಂಟು. ಅಂದರೆ ಹೇಳ್ತೇವೆ, ನವಣೆ ತಿಂದವರಿಗೆ ತುಂಬ ಬುದ್ಧಿ ಜಾಸ್ತಿ, ಮತ್ತು ಹಾರಕವನ್ನು ತಿಂದವರಿಗೆ ಮಾರಕ ರೋಗಗಳಿಂದ ಮುಕ್ತರಾಗಿರ್ತಾರೆ. ಸಾಮೆ ತಿಂದವರು ಅವರು ಆಮೆಯ ರೀತಿಯಲ್ಲಿ ದೀರ್ಘಾಯುಷ್ಯರಾಗಿರ್ತಾರೆ. ಕೊರಲೆಯನ್ನು ಬಳಸ್ತಾ ಇದ್ದಂಥವ್ರು ಹಕ್ಕಿಯಂತೆ ಹಾರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಜೋಳ ತಿಂದಂಥವರು ಅವರು ತೋಳ್ಬಲ ಹೆಚ್ಚಾಗಿರ್ತದೆ. ಸಜ್ಜೆಯನ್ನು ತಿಂದಂಥವರು ಸಲಾಕಿ ಅಂತ ಇರ್ತಾರೆ. ಸೊ ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ಪೂರ್ವಜರು ಈ ಒಂದು ಬೆಳೆಗಳಿಗೆ ಮತ್ತು ಈ ಒಂದು ಪದಾರ್ಥಗಳನ್ನು ತಿಂದವರಿಗೆ ಅವರ ಶಕ್ತಿ ಮತ್ತು ಸಾಮರ್ಥ್ಯಗಳಿಗೆ ಹೋಲಿಕೆಯನ್ನು ನೀಡ್ತಾ ಬಂದಿದ್ದಾರೆ. ಈ ರೀತಿಯಾದಂಥ ಹಿನ್ನೆಲೆ ಉಳ್ಳಂಥ ಈ ಕಿರುಧಾನ್ಯಗಳನ್ನು ನಮ್ಮ ಪೂರ್ವಜರು ಉತ್ತಮವಾಗಿ ಬಳಸ್ಕೊಳ್ತಾ ಬಂದಿದ್ದಾರೆ. ಅದಕ್ಕೂ ಮುಖ್ಯವಾಗಿ ಈಗಾಗಲೇ ನಾನು ಹೇಳಿದೆ ತಮಗೆ, ಈ ಒಂದು ಬೆಳೆಗಳನ್ನು ಬೆಳ್ಕೊಳ್ಳೋದಕ್ಕೆ ತುಂಬ ಸಣ್ಣ ಮತ್ತು ಅತಿ ಸಣ್ಣ ರೈತರು ನಮ್ಮ ಭಾಗದಲ್ಲಿ, ಅದರಲ್ಲೂ ಮುಖ್ಯವಾಗಿ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲಿ ಈ ಬೆಳೆಗಳನ್ನು ಮೂರನೇ ಒಂದು ಭಾಗದಷ್ಟು ಜಾಗವನ್ನು ಹಿಂದಿನ ದಿನಗಳಿಂದಲೂ ಸಹ ಮುಡುಪಾಗಿಟ್ಟು ಈ ಬೆಳೆಗಳನ್ನು ಬೆಳ್ಕೊಳ್ತಾ ಬಂದಿದ್ದಾರೆ. ಆ ದೃಷ್ಟಿಯಲ್ಲಿ ಹೇಳೋದಾದರೆ ಚಿತ್ರದುರ್ಗ ಜಿಲ್ಲೆಯನ್ನು ನಾವು ಬೌಲ್ ಆಫ್ ಮಿಲೇಟ್ಸ್ ಅಂತ ನಾವು ಕರಿತೇವೆ. ಅಂದರೆ ಸಿರಿಧಾನ್ಯಗಳ ಅಥವಾ ಕಿರುಧಾನ್ಯಗಳ ಕಣಜ ಅಂತಲೇ ಸಹ ಕರಿತೇವೆ. ಈ ದೃಷ್ಟಿಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲಿ ಉತ್ತಮ ರೀತಿಯಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶವನ್ನು ನೀಡುವಂಥ ಏಕೈಕ ಬೆಳೆಗಳಂದರೆ ಅವು ತೃಣಧಾನ್ಯಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಹಿನ್ನೆಲೆಯಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ ಇವತ್ತಿನ ದಿನದಲ್ಲಿ ತುಂಬ ಅನಿವಾರ್ಯವಾಗಿದೆ, ಹಾಗೂ ಹೆಚ್ಚಿನ ಪ್ರದೇಶದಲ್ಲಿ ಇದನ್ನು ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸರ್, ನಮ್ಮ ಪೂರ್ವಜರ ಕಾಲದಿಂದ ಇಲ್ಲಿವರೆಗೂ ಈ ಸಿರಿಧಾನ್ಯಗಳು ಅಥವಾ ಕಿರುಧಾನ್ಯಗಳನ್ನು ಬೆಳೀತಾ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪರಿಚಯನ ಮಾಡಿಕೊಟ್ರಿ. ಈ ಸಿರಿಧಾನ್ಯಗಳ ಉತ್ಪಾದಕತೆ ಬಗ್ಗೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಅವಕಾಶಗಳಿದ್ದಾವೆ ಅಂತ ಹೇಳ್ತೀರಾ? ಹೌದು, ಈಗ ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ಹಲವಾರು ಕಾರಣಗಳುಂಟು. ಅಂದರೆ ಈಗಾಗಲೇ ಇವು ಬಡವರ ಹೊಟ್ಟೆಯನ್ನು ತುಂಬಿಸೋದರಲ್ಲಿ ಕಡಿಮೆ ಖರ್ಚಿನಲ್ಲಿ ಈ ಬೆಳೆಗಳನ್ನು ಬೆಳ್ಕೊಳ್ಳಬಹುದು, ಹಾಗೂ ಈ ಬೆಳೆಗಳನ್ನು ಬೆಳೀಲಿಕ್ಕೆ ತುಂಬ ಕಡಿಮೆ ಮತ್ತು ಸಂಪನ್ಮೂಲಗಳು ಸಾಕು. ಅಂದರೆ ಅತಿ ಹೆಚ್ಚು ನಾವು ಹೆಚ್ಚಿನ ರಾಸಾಯನಿಕಗಳನ್ನಾಗಲಿ ಅಥವಾ ಕೀಟನಾಶಕಗಳನ್ನಾಗಲಿ ಅಥವಾ ಯಾವುದೇ ರೀತಿಯಾದಂಥ ಪರಿಕರಗಳನ್ನು ಹೆಚ್ಚಿಗೆ ಬಳಕೆ ಮಾಡದಲೇ ಕಿರುಧಾನ್ಯಗಳನ್ನು ಬೆಳ್ಕೊಳ್ಳಬಹುದು. ಇದಕ್ಕೆ ಕಾರಣ ಇಷ್ಟೇ, ಈ ಬೆಳೆಗಳಿಗೆ ಯಾವುದೇ ರೋಗ ರುಜಿನಗಳಾಗಲಿ ಅಥವಾ ಕೀಟಬಾಧೆಗಳಾಗಲಿ ಈ ಬೆಳೆಗಳನ್ನು ಬಾಧಿಸೋದಿಲ್ಲ. ಈ ನಾನೀಗಾಗಲೇ ಹೇಳಿದಾಗೆ ಸಾಮೆ ಆಗಬಹುದು, ಬರಗು ಆಗಬಹುದು, ಉದಲ ಆಗಬಹುದು, ನವಣೆ ಆಗಬಹುದು, ರಾಗಿ ಆಗಬಹುದು, ಇವುಗಳನ್ನು ಕೇವಲ ಮಣ್ಣಿನಲ್ಲಿ ಇರುವಂಥ ಕನಿಷ್ಠ ಪೋಷಕಾಂಶಗಳನ್ನು ಬಳಸಿಕೊಂಡು ಉತ್ತಮವಾದಂಥ ಒಂದು ಕೃಷಿ ಚಟುವಟಿಕೆಗಳನ್ನು ಕಾಲಕ್ಕೆ ಸರಿಯಾಗಿ ಮಾಡಿದ್ರೆ ಸಾಕು, ಉತ್ತಮವಾದಂಥ ಇಳುವರಿಯನ್ನು ಎಲ್ಲ ರೈತರು ನಿರೀಕ್ಷಿಸಬಹುದು. ಈಗ ಈ ಸಿರಿಧಾನ್ಯಗಳ ಉತ್ಪಾದನೆಯ ಬಗ್ಗೆ ರೈತರಿಗೆ ಯಾಕೆ ಬಹಳಷ್ಟು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ದೇಶದಲ್ಲಿ 138 ದಶಲಕ್ಷ ಹೆಕ್ಟೇರ್ನಷ್ಟು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ ರೈತರು. ಅದರಲ್ಲೂ ಸುಮಾರು 173 ದಶಲಕ್ಷ ಟನ್ನಷ್ಟು ಆಹಾರ ಧಾನ್ಯವನ್ನು ಈ ಸಿರಿಧಾನ್ಯಗಳಲ್ಲಿ ಬೆಳೀತಿದ್ದಾರೆ. ಅದರಲ್ಲೂ ಗೋಧಿ ಮತ್ತು ಜೋಳವನ್ನು ಸಹ ಸೇರಿಸಿಕೊಂಡು ಈ ಒಂದು ಕಿರುಧಾನ್ಯಗಳನ್ನು ಬೆಳ್ಕೊಳ್ಳೋದಕ್ಕೆ ನಮ್ಮ ರಾಜ್ಯದ ಮತ್ತು ದೇಶದ ರೈತರು ಸಶಕ್ತರಾಗಿದ್ದಾರೆ. ಈ ಬೆಳೆಗಳನ್ನು ಬೆಳೆದಾದ ನಂತರ ಇವುಗಳ ಸಂಸ್ಕರಣೆಗೆ ಯಾವುದೇ ರೀತಿಯಾದಂಥ ಅತಿ ಹೆಚ್ಚು ಸಂಸ್ಕರಣೆಯ ಹಂತಗಳು ಹೆಚ್ಚಿಗೆ ಇರೋದಿಲ್ಲ. ಇದರ ಸಿಪ್ಪೆಯನ್ನು ತೆಗೆದು ನೇರವಾಗಿ ಅಕ್ಕಿಯನ್ನು ಮಾಡಿ ಇವುಗಳನ್ನು ಉಪಯೋಗ ಮಾಡಿದ್ರೆ ಅತಿ ಹೆಚ್ಚು ಆರೋಗ್ಯಕರವಾದಂಥ ಆಹಾರ, ಪೋಷಕಾಂಶಗಳು, ಶಕ್ತಿ ಮತ್ತು ಅವರ ಆರೋಗ್ಯ ವೃದ್ಧಿಯಾಗುತ್ತೆ. ಈ ನಿಟ್ಟಿನಲ್ಲಿ ರೈತರುಗಳು ನೇರವಾಗಿ ಇದನ್ನು ತಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸ್ಥಳೀಯವಾಗಿಯೇ ಸಂಸ್ಕರಣೆಯನ್ನು ಮಾಡಿ ಮಾರಾಟವನ್ನು ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಇದಕ್ಕೆ ಪೂರಕವಾಗಿ ನಮ್ಮ ದೇಶದಲ್ಲಿ ಇದರ ಒಂದು ಪ್ರಾಮುಖ್ಯತೆ ಮತ್ತು ಹವಾಗುಣಕ್ಕೆ ಹೊಂದಿಕೊಂಡಂತೆ ತುಂಬ ಉತ್ತಮ ರೀತಿಯಲ್ಲಿ ಬೆಳೆಯಬಹುದು ಅಂತ ಪರಿಗಣಿಸಿ ಹಾಗೂ ಕಾಲಕ್ರಮಕ್ಕೆ ಅಥವಾ ಕಾಲಕ್ಕೆ ಅನುಗುಣವಾಗಿ ಈಗ ಪ್ರಸ್ತುತ ನಮ್ಮ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನರು ಈ ಮಧುಮೇಹಿಗಳಾಗಿದ್ದಾರೆ. ಈ ಮಧುಮೇಹಿಗಳಿಗೆ ಬಹಳಷ್ಟು ಆರೋಗ್ಯದಲ್ಲಿ ಏರುಪೇರಾಗಿ ತುಂಬ ಆರೋಗ್ಯದ ತೊಂದರೆಗಳನ್ನು ಅನುಭವಿಸ್ತಾ ಇರೋದ್ರಿಂದ ಅವರುಗಳಿಗೆ ನಮ್ಮ ದೇಹದಲ್ಲಿ ಇರುವಂಥ ಈ ಗ್ಲೂಕೋಸ್ ಅಂಶ ಏನಿದೆ, ಸಕ್ಕರೆ ಅಂಶ ಬಹಳ ಬೇಗ ಕರಗಿ ಅದು ರಕ್ತಕ್ಕೆ ಸೇರಿ ಅವರಿಗೆ ಆಹಾರದಲ್ಲಿ ಏರುಪೇರಾದಂಥ ಒಂದು ಅಂಶಗಳು ಕಂಡುಬಂದು ಅದು ದೇಹದ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಬೀರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಡಿಮೆ ಖರ್ಚಿನಲ್ಲಿ ತುಂಬ ಉತ್ತಮವಾದಂಥ ಒಂದು ಉತ್ಪಾದನೆಯನ್ನು ಬೆಳೆದು ಈ ರೀತಿಯಾದಂಥ ಸಿರಿಧಾನ್ಯಗಳನ್ನು ಸಂಸ್ಕರಣೆ ಮಾಡಿ ತಿಂದಿದ್ದೆ ಅಥವಾ ಬಳಕೆ ಮಾಡಿದ್ದೆ ಆದರೆ ಈ ಮಧುಮೇಹಿಗಳಿಗೆ ಬಹಳ ಉತ್ತಮವಾದಂಥ ಆಹಾರ ಅಂತ ಈಗಾಗಲೇ ದೃಢಪಟ್ಟಿದೆ. ಕಾರಣ ಇಷ್ಟೇ, ಈ ಸಿರಿಧಾನ್ಯಗಳಲ್ಲಿ ಸಕ್ಕರೆಯ ಅಂಶ ತುಂಬ ನಿಧಾನವಾಗಿ ದೇಹದಲ್ಲಿ ಕರಗಿ ಅದು ರಕ್ತಕ್ಕೆ ಸಂಚರಣೆ ಆಗಿ ಅದರಿಂದ ನಮಗೆ ಮಧುಮೇಹಿಗಳಿಗೆ ಅಥವಾ ಸಾಮಾನ್ಯ ಜನರಿಗೆ ಅದು ಶಕ್ತಿಯ ರೂಪದಲ್ಲಿ ಪರಿವರ್ತನೆ ಆಗುತ್ತೆ. ಯಾವಾಗ ನಮಗೆ ಒಂದು ಶುಗರ್ ಅಂಶ ನಿಧಾನವಾಗಿ ಕರಗಿ ರಕ್ತಕ್ಕೆ ಸೇರಿ ಅದು ಶಕ್ತಿಯನ್ನು ನೀಡುತ್ತೋ ಅಲ್ಲಿವರೆಗೂ ನಮಗೆ ಬೇಗ ಹಸಿವಾಗೋದಿಲ್ಲ, ಮತ್ತು ನಮಗೆ ಎನರ್ಜಿ ಲೆವೆಲ್ ಅಂತ ನಾವು ಏನು ಹೇಳ್ತೇವೆ ಶಕ್ತಿ ಬಹಳಷ್ಟು ಸಮಯದವರೆಗೂ ನಮಗಿರ್ತದೆ, ಮತ್ತು ಜೀರ್ಣಕ್ರಿಯೆ ತುಂಬ ನಿಧಾನವಾಗಿ ಆಗುತ್ತೆ. ಈ ದೃಷ್ಟಿಯಿಂದ ಸಿರಿಧಾನ್ಯಗಳನ್ನು ನಗರ ಪ್ರದೇಶದ ಜನರು ಮತ್ತು ಗ್ರಾಮೀಣ ಪ್ರದೇಶದ ಜನರು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಅವರು ಪಡ್ಕೊಂಡಿದ್ದು ಈ ಧಾನ್ಯಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾನೀಗಾಗಲೇ ಹೇಳಿದಾಗೆ ನಮ್ಮ ದೇಶದಲ್ಲಿ ಉತ್ಪಾದನೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಬೆಳೆಗಳನ್ನು ಯಾವುದೇ ಈ ತೃಣಧಾನ್ಯಗಳನ್ನು ಬೆಳ್ಕೊಂಡ್ರೂ ಸಹ ನಮ್ಮ ಎಲ್ಲ ಜನರಿಗೆ ಉತ್ತಮವಾದಂಥ ಆರೋಗ್ಯ ಸಿಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗೂ ಎಲ್ಲ ಹವಾಮಾನದ ವೈಪರೀತ್ಯಗಳನ್ನು ಸಹ ತಡ್ಕೊಂಡು ಈ ಬೆಳೆಗಳು ಉತ್ಕೃಷ್ಟ ಮಟ್ಟದಲ್ಲಿ ಇಳುವರಿಯನ್ನು ಕೊಡೋದ್ರಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರು ಮತ್ತು ಕಡಿಮೆ ಹಿಡುವಳಿದಾರರು ಮತ್ತು ಈಗ ಏನು ಸಂಪನ್ಮೂಲಗಳ ರಹಿತ ರೈತರು ಏನಿದ್ದಾರೆ ಅಂದರೆ ಪಾಪ ಅವರಿಗೆ ಹೆಚ್ಚು ಒಂದು ಹಣವನ್ನು ಅವರ ಕೃಷಿಗೆ ವಿನಿಯೋಗಿಸೋದಕ್ಕೆ ಆಗುವುದಿಲ್ಲ, ಅಂಥ ರೈತರು ಸಹ ಈ ಸಿರಿಧಾನ್ಯಗಳನ್ನು ಕಡಿಮೆ ಖರ್ಚಿನಲ್ಲಿ ಬೆಳ್ಕೊಂಡು ಉತ್ತಮವಾದಂಥ ಧಾರಣೆಯನ್ನು ಪಡ್ಕೊಳ್ಳಬಹುದು. ಇಡೀ ದೇಶದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ ಹೆಚ್ಚಿಸಿ ಅವುಗಳಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಿ ಎಲ್ಲ ಜನರಿಗೆ ಅಥವಾ ಎಲ್ಲ ವರ್ಗದ ಜನರಿಗೆ ಈ ಸಿರಿಧಾನ್ಯಗಳ ಉಪಯೋಗವನ್ನು ಪರಿಚಯವನ್ನು ಮಾಡಿ ಇದರ ಒಂದು ಉತ್ಪಾದಕತೆಯನ್ನು ಹೆಚ್ಚಿಸಿ ರೈತರಿಗೆ ಹೆಚ್ಚು ಧಾರಣೆ ಮತ್ತು ಅವರಿಗೆ ಆದಾಯ ನೀಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಸರ್ಕಾರಗಳು ಒತ್ತು ನೀಡ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಒಂದು ಯೋಜನೆಯನ್ನು ನೀಡಿದೆ. ಈ ಯೋಜನೆಯಡಿಯಲ್ಲಿ ರೈತರುಗಳು ಈಗಾಗಲೇ ನಾನು ಹೇಳಿದಾಗೆ ರೈತರುಗಳಿಗೆ 10 ಲಕ್ಷದವರೆಗೆ ಸಹಾಯಧನವನ್ನು ನೀಡಲಾಗುತ್ತೆ. ಅದರಲ್ಲಿ 60% ಸಬ್ಸಿಡಿಯನ್ನು ಸಹ ರೈತರಿಗೆ ನೀಡಲಾಗ್ತಾ ಇದೆ. ಈ ಒಂದು ಯೋಜನೆಯ ಸದುಪಯೋಗವನ್ನು ಸಹ ರೈತರು ಪಡ್ಕೊಳ್ಳಬಹುದು. ಇದಕ್ಕೆ ನಬಾರ್ಡಿಂದ ಮತ್ತು ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಅವರಿಗೆ ಹಣಕಾಸಿನ ಸಹಾಯವನ್ನು ಸಹ ನೀಡಲಿಕ್ಕೆ ಇನ್ನೂ ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಇದರ ಒಂದು ಪ್ರಯೋಜನವನ್ನು ರೈತರುಗಳು ಪಡ್ಕೊಳ್ಬಹುದು. ಈ ಸಿರಿಧಾನ್ಯಗಳ ಒಂದು ಇಳುವರಿ ಕಡಿಮೆ ಆಗಿರ್ಬೋದು ಅಥವಾ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲದೆ ಇರತಕ್ಕಂಥ ಕಾರಣದಿಂದ ಏನೋ ನಮ್ಮ ರೈತರು ಈ ಸಿರಿಧಾನ್ಯಗಳನ್ನ ನಿಗದಿತ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹಂತವನ್ನು ತಲುಪಲಿಕ್ಕೆ ಆಗ್ತಾ ಇಲ್ಲ, ಇದಕ್ಕೆ ಏನು ಕಾರಣಗಳು ಅಂತೀರಾ ಸರ್? ಹೌದು, ಸಾಮಾನ್ಯವಾಗಿ ತೃಣಧಾನ್ಯಗಳು ಅಂತ ಹೇಳಿದ್ರೆ ಮೊದಲಿನಿಂದಲೂ ತುಂಬಾ ನಿರ್ಲಕ್ಷ್ಯವನ್ನ ತೋರುವಂತ ಮನೋಭಾವ ಬಂದಿದೆ. ಆದರೂ ಸಹ ರೈತರಿಗೆ ಉತ್ತಮವಾದಂತ ಒಂದು ಫಸಲನ್ನ ಕೊಡಬಹುದು ಹಾಗೂ ಅದರಿಂದ ತಕ್ಕ ಮಟ್ಟಿಗೆ ಅವರಿಗೆ ಆದಾಯ ಬರ್ತಾ ಇರಬಹುದು ಮತ್ತು ಇದರ ಪ್ರಾಮುಖ್ಯತೆ ಹೆಚ್ಚಾಗಿ ಇದ್ರೂ ಸಹ ರೈತರಿಗೆ ಇದರ ಬಗ್ಗೆ ನನಗೆ ತಿಳಿದ ಹಾಗೆ ಅರಿವಿನ ಒಂದು ಕೊರತೆ ಇದೆ. ಒಂದು ಎಲ್ಲದಕ್ಕಿಂತ ಮುಂಚಿತವಾಗಿ ತುಂಬಾ ಪ್ರಮುಖವಾದ ಅಂಶ ಅಂದ್ರೆ ಇದಕ್ಕೆ ಉತ್ತಮವಾದಂತ ಮಾರುಕಟ್ಟೆಯ ವ್ಯವಸ್ಥೆಯನ್ನ ಇಲ್ಲಿವರೆಗೂ ಕಲ್ಪಿಸಿ ಕೊಡದೇ ಇರುವಂಥದ್ದು ಹಾಗೂ ಅವರಿಗೆ ನೇರವಾಗಿ ಮಾರುಕಟ್ಟೆ ವ್ಯವಸ್ಥೆ ಇದಕ್ಕೆ ಸ್ಥಳೀಯವಾಗಿ ದೊರೆದೇ ಇರುವಂಥದ್ದು ಒಂದು ಕಾರಣ. ಎರಡನೆಯ ಮುಖ್ಯ ಕಾರಣ ಅಂತ ಹೇಳಿದ್ರೆ ಇವುಗಳ ಒಂದು ಮೌಲ್ಯವರ್ಧನೆಯನ್ನ ಮಾಡಿ ರೈತರುಗಳಿಗೆ ಮಾಹಿತಿಯನ್ನ ಸೂಕ್ತ ಸಮಯದಲ್ಲಿ ಮೌಲ್ಯವರ್ಧನೆಯ ಉತ್ಪನ್ನಗಳನ್ನು ತಯಾರು ಮಾಡುವಂಥದ್ದು ಮತ್ತು ಇವುಗಳನ್ನು ಸಂಸ್ಕರಣೆ ಮಾಡುವಂಥದ್ದು ಅಂದರೆ ಇದರ ಸಿಪ್ಪೆಯನ್ನು ತೆಗೆದು ಅಕ್ಕಿಯನ್ನು ಮಾಡಿ ಮತ್ತು ರವೆಯನ್ನು ಮಾಡಿ ಯಾವ ಸ್ಥಳಗಳಿಗೆ ಇವುಗಳನ್ನು ಮಾರಾಟ ಮಾಡಬೇಕು ಅಂತ ಅವರಿಗೆ ನೇರವಾಗಿ ಮಾರುಕಟ್ಟೆಯನ್ನು ಒದಗಿಸುವಲ್ಲಿ ಸೂಕ್ತವಾದಂಥ ಕ್ರಮಗಳನ್ನು ಕೈಗೊಳ್ಳದೇ ಇರೋದು ಪ್ರಮುಖವಾದಂಥ ಮತ್ತು ತುಂಬ ಒಂದು ನೇರವಾದಂಥ ಕಾರಣಗಳಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆಗೆ ಈಗಾಗಲೇ ತೃಣಧಾನ್ಯಗಳನ್ನು ಅತಿ ಹೆಚ್ಚು ಪ್ರದೇಶದಲ್ಲಿ ಬೆಳೀಲಿಕ್ಕೆ ಕಾರಣಗಳು ಬಹಳಷ್ಟಿವೆ. ಈಗಾಗಲೇ ನಮ್ಮ ಹಸಿರು ಕ್ರಾಂತಿ ಪ್ರಾರಂಭವಾದಾಗಲಿಂದ ಇವತ್ತಿನವರೆಗೂ ಇವುಗಳಿಗೆ ಪ್ರಾಮುಖ್ಯತೆ ಅಷ್ಟೇ ಇದೆ. ಅಂದರೆ ಹಸಿರು ಕ್ರಾಂತಿ ಪ್ರಾರಂಭವಾದಾಗಲಿಂದ ಅದರ ಪರಿಣಾಮವಾಗಿ ವಾಣಿಜ್ಯ ಬೆಳೆಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನಾವು ನೀಡ್ತಾ ಬಂದಿದ್ದೇವೆ. ಹಾಗಾಗಿ ತೃಣಧಾನ್ಯಗಳನ್ನು ಸ್ಥಳೀಯವಾಗಿಯೇ ಬೆಳೆದು ಸ್ಥಳೀಯವಾಗಿ ಉಪಯೋಗವನ್ನು ಮಾಡುವಂಥ ಹಂತದಲ್ಲೇ ಅವುಗಳು ಇವತ್ತಿಗೂ ಅಲ್ಲೇ ಇದೆ. ಇದು ಒಂದು ಕಾರಣ ಆಗುತ್ತೆ. ಹಾಗೂ ಬದಲಾದಂಥ ನಮ್ಮ ಕೃಷಿ ಪದ್ಧತಿಯಾಗಿರ್ಬೋದು ಮತ್ತು ಈಗಿನ ವ್ಯವಸ್ಥೆ ಆಗಿರಬಹುದು, ಇವುಗಳಲ್ಲಿ ಮಿಶ್ರ ಬೆಳೆಗಳನ್ನು ನಾವು ಬೆಳಕೊಳ್ಳುವಂಥದ್ದು ಬಹಳಷ್ಟು ಕಡಿಮೆ ಆಗಿದೆ. ಯಾಕಂದರೆ ರೈತರಿಗೆ ಉತ್ತಮವಾದಂಥ ಒಂದು ಆರ್ಥಿಕ ವ್ಯವಸ್ಥೆ ಮತ್ತು ಅವರಿಗೆ ಹೆಚ್ಚು ಲಾಭ ಬರಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಏಕಬೆಳೆ ಪದ್ಧತಿಯನ್ನು ಅನುಸರಿಸಿ ಯಾವುದೇ ತರಕಾರಿ ಬೆಳೆ ಆಗಿರಬಹುದು, ತೋಟಗಾರಿಕೆ ಬೆಳೆಗಳನ್ನಾಗಿರಬಹುದು, ನಾವು ಏಕ ಬೆಳೆಗಳನ್ನು ಒಂದು ಅವಲಂಬನೆ ಆಗಿರೋದ್ರಿಂದ ಬೇರೆ ಬೆಳೆಗಳನ್ನು ಬೆಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಸಾಧ್ಯ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ತೃಣಧಾನ್ಯಗಳನ್ನು ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರುವಂಥದ್ದು ಸಹ ಕಾರಣ ಆಗಿದೆ. ಜೊತೆಗೆ ಒಂದು ಕಿರುಧಾನ್ಯಗಳು ಸಣ್ಣ ಕಾಳುಗಳಾಗಿ ಇರೋದ್ರಿಂದ ಅವುಗಳ ಸಂಸ್ಕರಣೆ ಸ್ವಲ್ಪ ಶ್ರಮದಾಯಕವಾಗಿರುತ್ತೆ ಮತ್ತು ಇದರ ಬೀಜದ ಗಾತ್ರ ಕಡಿಮೆ ಆಗಿದ್ದು ಮತ್ತು ಹೆಚ್ಚು ಗಟ್ಟಿಯಾಗಿರೋದ್ರಿಂದ ಧಾನ್ಯಗಳ ಸಿಪ್ಪೆಯನ್ನ ಸುಲಭವಾಗಿ ತೆಗೆಯೋದಕ್ಕಾಗುದಿಲ್ಲ. ಈಗ ಅಕ್ಕಿಯಲ್ಲಾಗ್ಲಿ ಗೋಧಿಯಲ್ಲಾಗ್ಲಿ ಅವುಗಳ ಗಾತ್ರ ಇವುಗಳಿಗೆ ಹೋಲಿಕೆ ಮಾಡಿದ್ರೆ, ತೃಣಧಾನ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಇವುಗಳ ಸಂಸ್ಕರಣೆ ಅಂದರೆ ಪ್ರೈಮರಿ ಪ್ರಾಸೆಸಿಂಗ್ ಅಂತ ಹೇಳ್ತೇವೆ, ಇದು ಅಂದರೆ ಮೊದಲನೇ ಹಂತದ ಸಂಸ್ಕರಣೆ ತುಂಬ ಈಸಿಯಾಗಿ ತುಂಬ ಉತ್ತಮವಾಗಿ ಆಗ್ತದೆ. ಅದರ ಒಂದು ಧಾನ್ಯದ ಗಾತ್ರ ದೊಡ್ಡದಾಗಿರೋದ್ರಿಂದ ಅದರ ಸಿಪ್ಪೆಯನ್ನು ಬಹಳ ಬೇಗ ಮತ್ತು ಉತ್ತಮವಾಗಿ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ನಾವು ತೃಣಧಾನ್ಯದಲ್ಲಿ ಪ್ರೈಮರಿ ಪ್ರಾಸೆಸಿಂಗ್ ಅಂದರೆ ಪ್ರಾಥಮಿಕ ಸಂಸ್ಕರಣೆಯನ್ನು ಮಾಡಬೇಕಾದ್ರೆ ಬಹಳ ಕಷ್ಟ. ಇದಕ್ಕೆ ಈಗಾಗಲೇ ಸೂಕ್ತವಾದಂಥ ಸಂಸ್ಕರಣಾ ಯಂತ್ರಗಳು ಬಂದಿದೆ. ಹಾಗಾಗಿ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಇವುಗಳ ಸಂಸ್ಕರಣೆ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲೇ ಮೊದಲನೇ ಹಂತದ ಸಂಸ್ಕರಣೆ ಏನಿದೆ ಅವುಗಳನ್ನು ಶ್ರೀಶಕ್ತಿ ಸಂಘದ ಮಹಿಳೆಯರಾಗ್ಬೋದು ಅಥವಾ ಕಿರುಧಾನ್ಯ ಉತ್ಪಾದಕರ ಸಹಕಾರ ಸಂಘಗಳು ಅಂದರೆ FPO ಮೂಲಕ ಇವುಗಳನ್ನು ಖರೀದಿ ಮಾಡುವಂಥದ್ದಾಗಿರ್ಬೋದು. ಹಾಗೂ ವೈಯಕ್ತಿಕವಾಗಿ ರೈತರುಗಳು ಈ ಪ್ರಾಥಮಿಕ ಹಂತದ ಸಂಸ್ಕರಣೆಯ ಯಂತ್ರಗಳನ್ನು ಖರೀದಿ ಮಾಡಿ ಗ್ರಾಮೀಣ ಪ್ರದೇಶದಲ್ಲೇ ಇವುಗಳ ಸಂಸ್ಕರಣೆಯನ್ನು ಮಾಡಬಹುದು. ಇದು ಒಂದು ಬಹಳ ತೊಂದರೆ ಆಗಿತ್ತು ಇಲ್ಲಿನವರೆಗೆ, ಸಂಸ್ಕರಣೆಯ ತೊಂದರೆ ಆಗಿರೋದ್ರಿಂದ ಇವುಗಳಿಗೆ ಹೆಚ್ಚು ಬೇಡಿಕೆ ಇರಲಿಲ್ಲ ಮತ್ತು ಇವುಗಳನ್ನು ಬಳಕೆ ಮಾಡೋದು ಸಹ ತುಂಬ ಕಡಿಮೆ ಇತ್ತು. ಹೀಗಾಗಿ ಇದರ ಉತ್ಪಾದನೆಯ ಪ್ರದೇಶವೂ ಸಹ ಕಡಿಮೆ ಆಗಿತ್ತು. ಇನ್ನೂ ಹೇಳಬೇಕಾದ್ರೆ ಇದರ ಒಂದು ಸಮಸ್ಯೆ ಇಲ್ಲಿವರೆಗೂ ಹೆಚ್ಚಿನ ಜನರಿಗೆ ಒಂದು ಮಾಹಿತಿಯ ಕೊರತೆ ಆಗಿತ್ತು. ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಜನರು ಯಾವುದಾದ್ರೂ ಒಂದಲ್ಲ ಒಂದು ಸಮಯದಲ್ಲಿ ಅಂದರೆ ವಾರಕ್ಕೆ 2-3 ದಿನಗಳು ಇವುಗಳನ್ನು ಬಳಕೆ ಮಾಡುವಂಥ ಪದ್ಧತಿ ಇತ್ತು. ಈಗೇನಾಗಿದೆ, ಆರೋಗ್ಯದ ದೃಷ್ಟಿಯಿಂದ ರೈತರುಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿದರೂ ಕೂಡ ನಗರ ಪ್ರದೇಶದ ಜನರಿಗೆ ಇದನ್ನು ತಲುಪಿಸೋದರಲ್ಲಿ ವ್ಯವಸ್ಥೆ ಸ್ವಲ್ಪ ಒಂದು ಎಸ್ಟಾಬ್ಲಿಷ್ ಆಗಿಲ್ಲ, ಅಂದರೆ ಇದು ಪೂರಕವಾಗಿ ಇದಿನ್ನೂ ಒಂದು ಉತ್ತಮ ಮಟ್ಟದಲ್ಲಿ ಆಗಿಲ್ಲ. ಸೊ ಹಾಗಾಗಿ ನಗರ ಪ್ರದೇಶಗಳಿಗೆ ಇದನ್ನು ತಲುಪಿಸುವಂಥ ವ್ಯವಸ್ಥೆ ಸುಲಲಿತವಾಗಿ ಆದರೆ ನಗರ ಪ್ರದೇಶದ ಜನರಿಗೆ ಇದರ ಅರಿವಿದೆ ಮತ್ತು ಇದರ ಬಳಕೆಯ ಬಗ್ಗೆ ಅತಿ ಹೆಚ್ಚು ಆಸಕ್ತಿ ಇದೆ. ಆದರೆ ಈ ಸಂಸ್ಕರಣೆ ಮಾಡಿದಂಥ ಸಿರಿಧಾನ್ಯದ ಉತ್ಪನ್ನಗಳು ಹಾಗೂ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂಥ ವ್ಯವಸ್ಥೆ ಆಗದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇವುಗಳ ಒಂದು ಬೇಡಿಕೆ ಇನ್ನೂ ಕೆಳ ಹಂತದಲ್ಲೇ ಇದೆ. ಹಾಗಾಗಿ ಇದರ ಉತ್ಪಾದನೆ ಜಾಸ್ತಿ ಆಗಬೇಕು ಅಂದರೆ ಇದಕ್ಕೆ ಉತ್ತಮವಾದಂಥ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗ್ತದೆ ಮೊದಲು. ಈಗ ಪ್ರಥಮ ಹಂತದ ಸಂಸ್ಕರಣೆ ಮಾಡಿದಂಥ ಉತ್ಪನ್ನಗಳಿಗೂ ಮಾರುಕಟ್ಟೆಯನ್ನು ನೇರವಾಗಿ ಒಂದು ಒದಗಿಸಬೇಕಾಗಿದೆ. ಎರಡನೇದಾಗಿ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಅತಿ ಹೆಚ್ಚು ಬೇಡಿಕೆ ಇರೋದ್ರಿಂದ ಇವುಗಳನ್ನು ಸಹ ನೇರವಾಗಿ ರೈತರಿಂದ ಗ್ರಾಹಕರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಏರ್ಪಾಟು ಮಾಡಿದ್ರೆ ಖಂಡಿತವಾಗ್ಲೂ ಹೆಚ್ಚಿನ ಒಂದು ರೈತರು ಮುಖ್ಯವಾಗಿ ಈ 6 ರೀತಿಯ ತೃಣಧಾನ್ಯಗಳನ್ನು ಬೆಳ್ಕೊಳ್ಳೋದಕ್ಕೆ ಪ್ರೋತ್ಸಾಹವನ್ನು ನೀಡಬಹುದು. ಹೀಗೆ ಹಲವಾರು ತೊಂದರೆಗಳನ್ನು ರೈತರುಗಳು ಎದುರಿಸ್ತಾ ಇದ್ದಾರೆ. ಇವುಗಳನ್ನೆಲ್ಲ ನಿವಾರಣೆ ಮಾಡಿ ಅಂದರೆ ಸೂಕ್ತವಾದಂಥ ತೀರ್ಮಾನಗಳನ್ನು ನಮ್ಮ ಸ್ಥಳೀಯ ರೈತರುಗಳಿಗೆ ತೆಗೆದುಕೊಂಡು ಇವುಗಳಿಗೆ ಪೂರಕವಾಗಿ ವ್ಯವಸ್ಥೆಯನ್ನು ಏರ್ಪಾಟು ಮಾಡಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಇದರ ಉತ್ಪಾದನೆ ಮತ್ತು ಉತ್ಪಾದನೆಯ ಪ್ರದೇಶ ಉತ್ಪಾದಕತೆಯನ್ನು ಹೆಚ್ಚು ಮಾಡಿ ಇವುಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಿಕೊಂಡು ಅತಿ ಹೆಚ್ಚು ಆರೋಗ್ಯದಿಂದ ಇರಲಿಕ್ಕೆ ಹಾಗೂ ಇದರ ಒಂದು ಬೇಸಾಯ ಪ್ರದೇಶವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ನೀವು ಇದುವರೆಗೂ ಸಾಕಷ್ಟು ಇದ್ರ ಬಗ್ಗೆ ಹೇಳಿದ್ರೆ, ಇತ್ತೀಚೆಗೆ ರೈತರು ತೋಟಗಾರಿಕೆ ಬೆಳೆಗಳ ಕಡೆಗೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ, ಮತ್ತೆ ಏಕ ಬೆಳೆಗಳನ್ನ ಅಳವಡಿಸ್ಕೊಳ್ತಾ ಇದ್ದಾರೆ, ಸಿರಿಧಾನ್ಯಗಳ ಸಂಸ್ಕರಣೆ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತೆ ಈ ನಗರ ಪ್ರದೇಶದ ಜನರಿಗೆ ಉಪಯೋಗದ ಮಾಹಿತಿಯನ್ನು ನಾವು ತಿಳಿಸಿಕೊಡುವಲ್ಲಿ ಹಿಂದೆ ಇದ್ದೀವಿ, ಮತ್ತೆ ಸೂಕ್ತವಾದ ಒಂದು ಮಾರುಕಟ್ಟೆ ಕಲ್ಪಿಸಿಕೊಡಕ್ ಆಗ್ತಾ ಇಲ್ಲ, ಇಷ್ಟೆಲ್ಲ ಕಾರಣಗಳನ್ನ ಹೇಳಿದ್ರಿ. ಈ ತೊಂದರೆಗಳನ್ನ ಹೋಗಲಾಡಿಸಿ ಮತ್ತು ಉತ್ಪಾದನೆ ಹೆಚ್ಚಿಸಬೇಕಂದ್ರೆ ನಿಮ್ಮ ಸಲಹೆ ಏನಂತ ಹೇಳ್ತೀರಾ ಸರ್? ಈಗಾಗಲೇ ನಾನು ಏನೆಲ್ಲ ತೊಂದರೆಗಳು ಸಿರಿಧಾನ್ಯಗಳನ್ನು ಬೆಳ್ಕೊಳ್ಳೋದಕ್ಕೆ ರೈತರಿಗಿದೆ ಮತ್ತು ಇದರಲ್ಲೂ ಮುಖ್ಯವಾಗಿ ಅವರ ಒಂದು ಪರಿಮಿತಿಗೆ ಮೀರಿ ಹಲವಾರು ತೊಂದರೆಗಳು, ಅಂದರೆ ರೈತರ ಒಂದು ಹಂತವನ್ನು ಮೀರಿ ಹಲವಾರು ತೊಂದರೆಗಳು ಅಥವಾ ಸಮಸ್ಯೆಗಳನ್ನು ನಾವೀಗಾಗಲೇ ಅವಲೋಕನ ಮಾಡಿದ್ದೇವೆ. ಅಂದರೆ ಧಾರಣೆಯ ಒಂದು ಹಂತದಲ್ಲಾಗಿರಬಹುದು, ಹಾಗೂ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಿಕೊಳ್ಳೋದ್ರ ಬಗ್ಗೆ ಮಾಹಿತಿ ಇಲ್ಲದೇ ಇರುವಂಥದ್ದಾಗಿರಬಹುದು, ಹಾಗೂ ತಯಾರು ಮಾಡಿದಂಥ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸಿಕೊಡುವಂಥದ್ದಾಗಿರಬಹುದು. ಹೀಗೆ ಹತ್ತು ಹಲವಾರು ಸಮಸ್ಯೆಗಳ ರೈತರಿಗೆ ಕಾಡುತ್ತಿದ್ದಾವೆ. ಆದರೂ ಸಹ ಇನ್ನೂ ಮುಂದೆ ಬರುವಂಥ ದಿನಗಳಲ್ಲಿ ಸಿರಿಧಾನ್ಯಗಳನ್ನು ಅತಿ ಹೆಚ್ಚು ನಮ್ಮ ಚಿತ್ರದುರ್ಗ ಜಿಲ್ಲೆಯ ರೈತರು ಬೆಳೆದು ಅವುಗಳನ್ನು ಸಂಸ್ಕರಣೆ ಮಾಡಿ ಹಾಗೂ ಅವುಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಿ ಅವುಗಳನ್ನು ಮಾರಾಟ ಮಾಡಲಿಕ್ಕೆ ವಿಫಲವಾದಂಥ ಅವಕಾಶಗಳು ಉಂಟು. ಅದರಲ್ಲೂ ನನಗೆ ಮುಖ್ಯವಾಗಿ ಹೇಳಬೇಕಾದ್ರೆ ಇವುಗಳ ಒಂದು ಉತ್ಪಾದನೆಯನ್ನು ಜಾಸ್ತಿ ಮಾಡಲಿಕ್ಕೆ ಇನ್ನೂ ಹತ್ತು ಹಲವಾರು ನಾನು ಸಲಹೆಗಳನ್ನು ಹೇಳಬಹುದು. ಅದರಲ್ಲೂ ಮುಖ್ಯವಾಗಿ ಈಗಾಗಲೇ ಹಲವಾರು ಬೆಳೆಗಳಲ್ಲಿ ಸ್ಥಳೀಯವಾಗಿ ರೈತರುಗಳೇ ಉತ್ಪಾದಕರ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಅಂತ ಕರಿತೇವೆ. ಅದು ನಮ್ಮ ಈಗಾಗಲೇ ದೇಶವ್ಯಾಪಿ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಸ್ಥಳೀಯವಾಗಿ ರೈತರುಗಳು ತಮ್ಮದೇ ಆದಂಥ ಒಂದು ಬೇಸಾಯ ಗುಂಪುಗಳು ಮತ್ತು ಮಾರುಕಟ್ಟೆಯ ಗುಂಪುಗಳನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಉತ್ಪಾದಕರ ಮತ್ತು ಮಾರಾಟಗಾರರ ಸಹಕಾರ ಸಂಘ ಅಂತ ಹೇಳಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ಈ ರೀತಿಯಾದಂಥ ಉತ್ಪಾದಕರ ಮತ್ತು ಸಹಕಾರ ಸಂಘಗಳು ನಮ್ಮ ರಾಜ್ಯದಲ್ಲೇ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವೆ. ಅವು ಉತ್ತಮವಾಗಿ ಕೆಲಸವನ್ನು ಸಹ ಮಾಡ್ತಿದ್ದಾವೆ. ಅದಕ್ಕೆ ಉತ್ತಮವಾದ ಉದಾಹರಣೆ ಬಿಜಾಪುರದಲ್ಲಿ ದ್ರಾಕ್ಷಿ ಬೆಳೆಗಾರರ ಸಹಕಾರ ಸಂಘ ಆಗಿರಬಹುದು, ಹಾಗೂ ದೊಡ್ಡಬಳ್ಳಾಪುರದಲ್ಲಿ ಹಲಸು ಉತ್ಪಾದಕರ ಸಹಕಾರ ಸಂಘ, ಹಾಗೆ ಪುಷ್ಪ ಬೆಳೆಗಾರರ ಸಹಕಾರ ಸಂಘ, ಈ ರೀತಿಯಾಗಿ ಬೆಳೆಗಾರರ ಸಹಕಾರ ಸಂಘವನ್ನು ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಕಿರುಧಾನ್ಯ ಬೆಳೆಗಾರರ ಉತ್ಪಾದಕರ ಸಹಕಾರ ಸಂಘ ಅಂತ, ಉತ್ಪಾದಕರ ಮತ್ತು ಬಳಕೆದಾರರ ಸಹಕಾರ ಸಂಘ ಅಂತ ಮಾಡಿದ್ದಾರೆ. ಅಂದರೆ ಅದು FPO ಆಗಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಉತ್ಪಾದಕರ ಸಹಕಾರ ಸಂಘವನ್ನು ಫೆಡರೇಷನ್ ಅನ್ನು ಸಹ ಒಂದು ಸ್ಥಾಪನೆ ಮಾಡಲಾಗಿದೆ. ಕಾರಣ ಇಷ್ಟೇ, ಈ ಉತ್ಪನ್ನಗಳಿಗೆ ಉತ್ತಮವಾದಂಥ ಬೆಲೆಯನ್ನು ದೊರಕಿಸಿಕೊಡುವಂಥದ್ದು ಹಾಗೂ ಇವುಗಳ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಸುಧಾರಣೆ ಮಾಡುವಂಥದ್ದು, ಮೂರನೇದು ಇವುಗಳು ಗ್ರಾಹಕರಿಗೆ ನೇರವಾಗಿ ಮತ್ತು ಶೀಘ್ರವಾಗಿ ಲಭಿಸುವಂಥ ವ್ಯವಸ್ಥೆಯನ್ನು ಈ ಉತ್ಪಾದಕರ ಸಂಘ ಮಾಡುತ್ತೆ. ಅಂದರೆ ಬೇಸಾಯ ಕ್ರಮಗಳು, ಸಂಸ್ಕರಣೆ ಮತ್ತು ಅವುಗಳ ಸಂಸ್ಕರಣೆ ಆದ ನಂತರ ಅವುಗಳ ಮಾರುಕಟ್ಟೆ ವ್ಯವಸ್ಥೆಯನ್ನು ಸಹ ಈ ಉತ್ಪಾದಕರ ಸಹಕಾರ ಸಂಘ ತುಂಬ ಉತ್ತಮವಾಗಿ ನಿರ್ವಹಿಸಿಕೊಂಡು ಬರುತ್ತಿದೆ. ಈ ರೀತಿಯಾದಂಥ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಉತ್ಪಾದಕರ ಸಹಕಾರ ಸಂಘ ಉತ್ತಮ ರೀತಿಯಲ್ಲಿ ಸ್ಥಾಪನೆಯಾಗಿ ಎಲ್ಲ ಸ್ಥಳೀಯವಾಗಿರುವಂಥ ರೈತರುಗಳು ಇದರಲ್ಲಿ ಪಾಲುದಾರಿಕೆಯನ್ನು ಪಡೆದು ಇದರ ಸದಸ್ಯತ್ವವನ್ನು ಪಡೆದು ತಮ್ಮ ಧಾನ್ಯಗಳನ್ನು, ಅದರಲ್ಲೂ ಮುಖ್ಯವಾಗಿ ಈ ಸಿರಿಧಾನ್ಯಗಳನ್ನು ಬೇಸಾಯ ಕ್ರಮ ಆಗಿರಬಹುದು, ಅದಾದ ನಂತರ ಇದರ ಸಂಸ್ಕರಣೆ ಆಗಿರಬಹುದು ಮತ್ತು ಮಾರುಕಟ್ಟೆ ವ್ಯವಸ್ಥೆಯನ್ನು ಅವರೇ ನಿರ್ವಹಿಸಿಕೊಂಡು ಹೋದರೆ ಖಂಡಿತವಾಗಲೂ ಅವರಿಗೆ ಹೆಚ್ಚಿನ ಲಾಭ ಬರ್ತದೆ. ಈ ನಿಟ್ಟಿನಲ್ಲಿ ರೈತರುಗಳ ಒಂದು ಒಕ್ಕೂಟಗಳನ್ನು ಸಿರಿಧಾನ್ಯಗಳಲ್ಲಿ ಆಯಾ ಜಿಲ್ಲೆಗಳಲ್ಲಿ ಸ್ಥಾಪನೆ ಮಾಡಿಕೊಂಡು ಅವರೇ ನಡೆಸಿಕೊಂಡು ಹೋದರೆ ಖಂಡಿತವಾಗಲೂ ಇದರ ಒಂದು ಬಳಕೆ ಮತ್ತು ಹೆಚ್ಚಿನ ಧಾರಣೆ ರೈತರಿಗೆ ದೊರೆಯುತ್ತೆ ಮತ್ತು ಜನರಿಗೂ ಸಹ ಉತ್ತಮವಾದಂಥ ಆಹಾರವನ್ನು ರೈತರಿಂದಲೇ ಪೂರೈಕೆ ಮಾಡಿದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಎರಡನೇದಾಗಿ, ಸಿರಿಧಾನ್ಯ ಬೆಳೆಗಳ ಉತ್ಪಾದನಾ ಪ್ರದೇಶವನ್ನು ಹೆಚ್ಚು ಮಾಡಬೇಕಾದ್ರೆ ಉತ್ತಮವಾದಂಥ ಒಂದು ಸೂಕ್ತವಾದಂಥ ಸಲಹೆ ಸೂಚನೆಗಳು ಇಲಾಖೆಯಿಂದ ರೈತರಿಗೆ ಕೊಡಬೇಕಾಗ್ತದೆ. ಅಂದರೆ ಇದರ ಬೇಸಾಯ ಕ್ರಮಗಳ ಬಗ್ಗೆ ಸಮಯಕ್ಕೆ ಸರಿಯಾಗಿ ಉತ್ಪಾದನೆ, ಇದರ ಬೀಜಗಳು ಎಲ್ಲಿ ಸಿಗ್ತದೆ, ಅದಾದ ನಂತರ ಈ ಬೇಸಾಯ ಕ್ರಮಗಳಲ್ಲಿ ಬರುವಂಥ ಖರ್ಚು ವೆಚ್ಚಗಳೇನು, ಅದಾದ ನಂತರ ಯಾವುದಾದ್ರೂ ರೋಗ ಮತ್ತು ಕೀಟಗಳ ಒಂದು ಬಾಧೆ ಏನಾದರೂ ಬಂದರೆ ಅಂತ ಒಂದು ಸಮಯದಲ್ಲಿ ಸೂಕ್ತವಾದಂಥ ಸಲಹೆಗಳನ್ನು ತರಬೇತಿ ಕಾರ್ಯಕ್ರಮಗಳ ಮೂಲಕ ಅಥವಾ ಪ್ರಾತ್ಯಕ್ಷಿಕೆಗಳ ಮೂಲಕ ಇವುಗಳ ಒಂದು ನಿರ್ವಹಣೆಯ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗ್ತದೆ. ಇದರಿಂದನೂ ಸಹ ರೈತರಿಗೆ ಉತ್ತಮವಾದಂಥ ಇಳುವರಿಯನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ಇದು ತುಂಬ ಕಡಿಮೆ ಖರ್ಚಿನಲ್ಲಿ ಬೆಳೆಯಬಹುದಾದಂಥ ಬೆಳೆಗಳಾಗಿರೋದ್ರಿಂದ ರೈತರಿಗೆ ಇದರ ಒಂದು ತೊಂದರೆ ಆಗದೇ ಇರೋ ರೀತಿಯಲ್ಲಿ ತುಂಬ ಉತ್ತಮವಾದಂಥ ಅತಿ ಹೆಚ್ಚು ಇಳುವರಿಯನ್ನು ಕೊಡುವಂತಹ ಇನ್ನು ಹೈಲ್ಡಿಂಗ್ ವೆರೈಟೀಸ್ ಬೆಳೆಗಳ ಒಂದು ಬೀಜಗಳನ್ನು ಇಕ್ರಿಸ್ಯಾಟ್ ಎನ್ನುವಂಥ ಅಂತಾರಾಷ್ಟ್ರೀಯ ಸಂಶೋಧನಾ ಕೇಂದ್ರದಲ್ಲಿ ಇದರ ಬಗ್ಗೆ ನಿರಂತರವಾಗಿ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂಸ್ಥೆಗಳಿಂದ ಉತ್ತಮವಾಗಿ ಇಳುವರಿಯನ್ನು ಕೊಡುವಂಥ ತಳಿಗಳ ಬೀಜಗಳನ್ನು ರೈತರಿಗೆ ಪರಿಚಯಿಸೋದು ಸಹ ಅನಿವಾರ್ಯತೆಯಾಗಿದೆ. ಹಾಗೆ ರೈತರಿಗೆ ಅತಿ ಮುಖ್ಯವಾಗಿ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರೆ ಸಿರಿಧಾನ್ಯಗಳ ಉತ್ಪನ್ನಗಳು ಏನಿದೆ ಈಗಾಗಲೇ ಎಲ್ಲ ನಗರ ಪ್ರದೇಶಗಳಲ್ಲಿ ಹಾಸ್ಟೆಲ್ಸ್ಗಳಲ್ಲಿ ಮತ್ತು ತರಬೇತಿ ಕೇಂದ್ರಗಳಲ್ಲಿ ಹಾಗೂ ವೈಯಕ್ತಿಕವಾಗಿಯೂ ಸಹ ಎಲ್ಲರೂ ಈಗಾಗಲೇ ಸಿರಿಧಾನ್ಯದ ಉತ್ಪನ್ನಗಳನ್ನು ಬಹಳಷ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರುಗಳಿಗೆ ಅಂದರೆ ಒಂದು ಧಾರಣೆ ರೈತರಿಗೆ ಸಿಗುತ್ತೆ. ಹಾಗಾಗಿ ಒಂದು ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಬೇಕಾದ್ರೆ ಖಂಡಿತವಾಗಲೂ ನಾವು ನಮ್ಮ ಸ್ಥಳೀಯ ಮತ್ತು ನಮ್ಮ ಪಾರಂಪರಿಕ ಬೆಳೆಗಳೇನಿದೆ ಅವುಗಳನ್ನು ಉಳಿಸಿ ಬೆಳೆಸಿ ಬಳಕೆ ಮಾಡಿದ್ದೆ ಆದರೆ ಖಂಡಿತವಾಗಲೂ ನಮ್ಮ ಸ್ಥಳೀಯ ಜನರಿಗೂ ಮತ್ತು ನಮ್ಮ ಸ್ಥಳೀಯ ವಾತಾವರಣವನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಎರಡನೇ ಮಾತಿಲ್ಲ ಅಂತ ಹೇಳಿ ನಾನು ಈ ನಿಟ್ಟಿನಲ್ಲಿ ಹೇಳ್ತಾ, ಪೌಷ್ಟಿಕ ಆಹಾರ ಪ್ರತಿಯೊಬ್ಬರಿಗೂ ತುಂಬ ಅತ್ಯವಶ್ಯಕತೆ. ಅದರಲ್ಲೂ ಮುಖ್ಯವಾಗಿ ಕಡಿಮೆ ಖರ್ಚಿನಲ್ಲಿ ಬೆಳೆಯುವಂಥ ಅತಿ ಹೆಚ್ಚು ಉತ್ತಮವಾದಂಥ ಆರೋಗ್ಯವನ್ನು ನೀಡಬಲ್ಲಂತಹ ಈ ಪೌಷ್ಟಿಕವಾದಂಥ ಆಹಾರಗಳಲ್ಲಿ ಒಂದಾದ ಸಿರಿಧಾನ್ಯಗಳ ಬಳಕೆ ಖಂಡಿತವಾಗಲೂ ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಬಳಕೆಯಲ್ಲಿ ಬರ್ತದೆ ಮತ್ತು ಇಂಥ ಒಂದು ಉತ್ಪನ್ನಗಳನ್ನು ಹೆಚ್ಚಿಗೆ ಬಳಕೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನಾವು ಯಶಸ್ವಿ ಆಗಬೇಕು ಅಂತ ಹೇಳ್ತಾ. ಸರ್, ಈ ಸಿರಿಧಾನ್ಯ ಉತ್ಪಾದನೆ ಹೆಚ್ಚು ಮಾಡಬೇಕಂತ ನಮ್ಮ ರೈತರು ಆಸಕ್ತಿ ಪಟ್ಟಾಗ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ಹೆಚ್ಚಿನ ಮಾಹಿತಿಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನನ್ನ ದೂರವಾಣಿ ಸಂಖ್ಯೆ 9844380742 ಈ ದೂರವಾಣಿ ಸಂಖ್ಯೆಯಿಂದ ನನ್ನನ್ನು ಸಂಪರ್ಕ ಮಾಡಬಹುದು. ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತ ಬಾಂಧವರು ಈ ಸಿರಿಧಾನ್ಯ ಉತ್ಪಾದನೆಯನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಸೂಕ್ತವಾದ ಸಲಹೆಗಳು ಮಾಹಿತಿಗಳನ್ನು ತಿಳಿಸಿಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಸಿರಿಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಸೂಕ್ತವಾದ ಸಲಹೆಗಳ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಸಾಮಾಜಿಕ ಮತ್ತು ಉಪವಿಜ್ಞಾನಗಳ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಅಮರೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಹಲೋ, ಐ ಆಮ್ ಡಾಕ್ಟರ್ ಪ್ರವೀಣ್ ಅನ್ವೇಕರ್ ಫ್ರಮ್ ದಾವಣಗೆರೆ, ಕರ್ನಾಟಕ. Today, let's talk about calcium, trusted partner in our health at every stage of life. Calcium is the most abundant mineral in the body, which plays a pivotal role in strengthening bones and teeth, regulating muscle function, reducing aches and pain. Due to modern lifestyle and low sunlight exposure, calcium deficiency is on rise, leading to weakened bones, osteoporosis, and increased fracture risk. Adequate calcium intake right from the early stages of life helps delaying future osteoporosis risk. For adults, recommended daily calcium intake is 1000 mg per day. Let us add calcium-rich diet to optimize our bone health. Consult your doctor now for the right calcium supplements. Issued in public interest by Torrent Pharma Limited. ಅರೆ ಅಣ್ಣ ಅವರೇ, ಇಲ್ಲಿ ಕೇಳಿ, ನಿಮ್ಗೆ ಆ ಮೆಸೇಜ್ ಬಂದಿತ್ತ? ಲಾಟ್ರಿ ಹೊಡೆದಿದೆ, ಲಿಂಕ್ ಕ್ಲಿಕ್ ಮಾಡಿ ಯು ಪಿ ಐ ಪಿನ್ ಹಾಕಿ ಹಣ ಸಿಗುತ್ತೆ ಅಂತ. ಇಲ್ಲಿ ಯು ಪಿ ಐ ಪಿನ್ ಕೊಡ್ತೀರಾ, ಅಲ್ಲಿಂದ ಹಣ ಹೋಗುತ್ತೆ. ನೆನಪಿರ್ಲಿ, ಯು ಪಿ ಐ ಸೇಫ್ ಇದೆ, ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. ಎನ್ ಪಿ ಸಿ ಐ ಮುಖಾಂತರ ಜನಹಿತಕ್ಕಾಗಿ ಜಾರಿ.

ಚಲ್ಲಿ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯಾ.